ಅನುಸರ್ತರ ಪ್ರಾಣಿಗಳಿಗೂ ಕೂಡ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಅವು ಮನವರಿಕೆ ಮಾಡ್ಕೋಬೇಕು. ಆಮೇಲೆ ಹಿಂದೆ ಕೆಲವೊಂದು ಅವೈಜ್ಞಾನಿಕ ವಿಚಾರಗಳಿದಾವೆ, ಏನಂದ್ರೆ ಹೆಗಲು ಬಂದ್ರೆ ಅದು ನೆಟ್ಟಗಾಗಲ್ಲ, ಕೊಂಬು ಮುರಿದ್ರೆ ದನ ಬದುಕಲ್ಲ, ಈ ರೀತಿಯ ಕಲ್ಪನೆಗಳು ರೈತರಲ್ಲಿ ಕೆಲವೊಂದಿದೆ. ಮತ್ತೆ ಹೆಗಲು ಬೇನೆಗೆ ಬರೆ ತೆಗಿತಕ್ಕಂಥದ್ದು, ಈ ರೀತಿ ಒಂದು ಕೆಲವೊಂದು ಅವೈಜ್ಞಾನಿಕ ಪದ್ಧತಿಗಳಿದಾವೆ. ಅವನ್ನ ನಿಲ್ಲಿಸಿ ನಿಮ್ಮ ಪಶು ಸಂಪತ್ತನ್ನು ಕಾಪಾಡಿಕೊಳ್ಳಿಕ್ಕೆ ಸ್ವಲ್ಪ ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕು. ಮತ್ತೆ ನಾವು ಎಷ್ಟೇ ಹೇಳಿದರೂ ನಿಮ್ಗೆ ಯಾವಾಗಲೂ ಏನಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರನ್ನ ನೋಡಿ ಕಲಿತೀರ ನೀವು. ಸೊ ಅವರನ್ನ ನೋಡಿ, ನಾ ಈಗಾಗಲೇ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯಿಂದ ಕೂಡ ಸಾಕಷ್ಟು ಜಾನುವಾರುಗಳು ನಮ್ಮ ಮಹಾವಿದ್ಯಾಲಯಕ್ಕೆ ಬರ್ತವೆ. ಈಗ ಅರಿವು ಮೂಡಿದೆ, ಈ ಎರಡು ಜಿಲ್ಲೆಗಳಲ್ಲಿ ಸಾಕಷ್ಟು ರೈತರಲ್ಲಿ ಅರಿವು ಮೂಡಿದೆ, ಮತ್ತೆ ಇದರ ಸದುಪಯೋಗ ಮಾಡ್ಕೊತಾ ಇದ್ದಾರೆ. ಮುಂಚೆ ನಾನು 92ನೇ ಇಸ್ವಿಯಲ್ಲಿ ಇದ್ದಾಗ ಹೆಗಲು ಬೆನೆಗೆ ಚಿಕಿತ್ಸೆ ಮಾಡ್ತೀನಿ ಅಂದ್ರೆ ಮನೆಗೆ ತಗೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಅವರು ಇನ್ನು ಕೆಲವೊಂದು ಹೆಗಲು ಬೆನೆಗಳು ಔಷಧಿ ಮುಖಾಂತರ ಕಮ್ಮಿ ಮಾಡಬಹುದು ನೀರಿನ ಪ್ರಮಾಣ ಇದ್ದಾಗ, ಅದಕ್ಕೂ ಕೂಡ ಶಸ್ತ್ರಚಿಕಿತ್ಸೆ ಮಾಡಿ ಅಂತ ರೈತರು ಈಗ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇಲ್ಲಿ ತಿಳುವಳಿಕೆ ಉಂಟಾಗಿದೆ, ಅದು ಒಳ್ಳೆ ವಿಚಾರ. ಇನ್ನು ಮುಂದೆ ಅವರು ತಮ್ಮ ಪಕ್ಕದಲ್ಲಿರೋರು ಕೂಡ ಈ ಮಾಹಿತಿಯನ್ನು ಕೊಟ್ಟು ಎಲ್ಲ ರೈತ ಬಾಂಧವರಿಗೆ ಒಂದು ಒಳ್ಳೇದಾಗಂಗೆ, ಎಲ್ಲರಿಗೆ ಅನುಕೂಲ ಆಗಂಗೆ, ಈ ಮಹಾವಿದ್ಯಾಲಯ ಇದೆ ಹತ್ರದಲ್ಲಿ, ಎಲ್ಲ ಸೌಲಭ್ಯಗಳು ನಮ್ಮ ಮಹಾವಿದ್ಯಾಲಯದಲ್ಲಿದ್ದಾವೆ, ತಾವು ಅಲ್ಲಿಂದ ತಮ್ಮ ಒಂದು ವಾಹನ ಆದರೂ ತಗೊಂಡು ಬರಬಹುದು, ಇಲ್ಲ ಅಂದ್ರೆ ನಮ್ಮ ಮಹಾವಿದ್ಯಾಲಯಕ್ಕೆ ಕರೆ ಮಾಡಿದ್ರೆ. ಯಾವುದಕ್ಕೆ ಸಂಪರ್ಕ ಮಾಡಬೇಕು ಅಂತ ಒಂದು ನಂಬರ್ ಹೇಳಿದ್ರೆ ಒಳ್ಳೇದಿತ್ತು. ನಮ್ಮ ಒಂದು ಡೀನ್ ನಂಬರ್ ಇದೆ, 9449301517. ಈಗ ಇನ್ನೊಮ್ಮೆ ನಾನೊಮ್ಮೆ ಹೇಳ್ತೇನೆ, ರೈತರು ನೆನಪಿಟ್ಟುಕೊಳ್ಳಿ, 9449931517 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಮತ್ತೆ ಒಳ್ಳೆ ಒಳ್ಳೆ ಜಾನುವಾರುಗಳು ಬಹಳನೇ ಒಂದು ದುಸ್ಥಿತಿಯಲ್ಲಿ ನಾವು ಕಳ್ಕೊತಕ್ಕಂಥ ಸಂದರ್ಭಗಳಿದ್ದಾವೆ, ಅವನ್ನೆಲ್ಲ ಕಾಪಾಡಬಹುದು. ಪಶು ಸಂಪತ್ತು ಕಾಪಾಡೋದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಇವತ್ತು ನಾನು ಮುಂಚೆ 92ನೇ ಇಸ್ವಿಯಲ್ಲಿ ಕೆಲಸಕ್ಕೆ ಸೇರಿದಾಗ ಒಂದು ಎಮ್ಮೆ ಬೆಲೆ 2,500-3,000 ರೂಪಾಯಿ ಇತ್ತು, ಈಗ ಬಹಳನೇ 70,000 ಕೆಲವೊಮ್ಮೆ 100,000 ಆಗಿದೆ. ಹಾಗಾಗಿ ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ಒಂದು ಪ್ರಾಣಿಯನ್ನ ನೀವು ಕೆಲವೊಂದು ಸಣ್ಣ ತಪ್ಪುಗಳು ಮಾಡಿ ಕಳ್ಕೊಳ್ಬಾರ್ದು ಅನ್ನೋದನ್ನ ನನ್ನ ಕಳಕಳಿ. ಹಾಗಾಗಿ ತಾವು ದಯವಿಟ್ಟು ಈ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಸಂಪರ್ಕ ಮಾಡಬೇಕು. ಮತ್ತೆ ಯಾವಾಗಲೂ ಇದು ರೈತರಿಗಾಗಿ ಇರ್ತಕ್ಕಂಥ ಮಹಾವಿದ್ಯಾಲಯ ಇಲ್ಲಿ, ಮತ್ತೆ ರೈತರ ಮಕ್ಕಳಿಗೆ ನಾವು ಜ್ಞಾನಾರ್ಜನೆ ಮಾಡ್ತೀವಿ, ಡಾಕ್ಟರ್ನಾಗಿ ಮಾಡ್ತೀವಿ. ಹೀಗಾಗಿ ರೈತರ ಸಂಪತ್ತು ಕಾಪಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಇದೆ. ತಾವು ಎಷ್ಟೊಂದು ಪ್ರಯೋಜನ ಪಡ್ಕೋತೀರಿ ಅಷ್ಟೊಂದು ನಮಗೆ ಸಂತೋಷ ಅಂತ ಹೇಳ್ತಾ. ತುಂಬಾ ಒಳ್ಳೇದು, ಯಾಕಂದ್ರೆ ಪಶು ಸಂಪತ್ತು ಬಹಳ ರೈತರಿಗೆ ವಿಶೇಷ ಸಂಪತ್ತು, ಅದನ್ನ ಕಾಪಾಡಬೇಕು. ಈ ರೀತಿಯ ಸಮಸ್ಯೆಗಳು ರೋಗಗಳು ಬಂದಾಗ ಶಸ್ತ್ರ ಚಿಕಿತ್ಸೆಯ ಮೂಲಕ ಅದಕ್ಕೆ ಪರಿಹಾರ ಇದೆ ಅನ್ನುವ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ರೈತಾಪಿ ವರ್ಗಕ್ಕೆ ತಿಳಿಸಿಕೊಟ್ಟಿದ್ದೀರಿ ಡಾಕ್ಟರ್ ದಿಲೀಪ್ ಕುಮಾರ್ ಅವರೇ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಧನ್ಯವಾದಗಳು ಸರ್. ಜಾನುವಾರುಗಳಲ್ಲಿ ಶಸ್ತ್ರಚಿಕಿತ್ಸೆ, ಇದುವರೆಗೆ ಡಾಕ್ಟರ್ ದಿಲೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಶ್ರೀಮಂತ್ ಎಲ್ ಕಾಂಬಳೆ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಭಕ್ತಿಯಲ್ಲಿಂದೇ ಭಜನ ಮಾಡಿದರೆ ದೇವರ ನಾಮಗಲಿತಾನು ಮಾಡೋ ನೀ ಶಿವ ಧ್ಯಾನ ಧ್ಯಾನ ಮಾಡೋ ನೀ ಶಿವ ಭಜನ ಭಕ್ತಿಯಲ್ಲಿ ಸರ ಬುದ್ಧಿ ಬೇಡ್ಯಾನ ಮನೆಗೆ ಹೋಗಿ ತರುವರದೊಳಗೆ ಮನೆಗೆ ಹೋಗಿ ತರುವರದೊಳಗೆ ಮಲ್ಲಯ್ಯ ಮಾಯಾಗಿ ಹೋಗ್ಯಾರ ಮಾಡೋ ನೀ ಗುರು ಧ್ಯಾನ ಮಾಡು ಮಾಡೋ ನೀ ಶಿವ ಭಜನ ಮಡಿರಿ ಮಲ್ಲಯ್ಯಂತಾನ ಉಣಸು ತಾನ ಬಿಡಲಂತಾನ ಮಡಿರಿ ಮಲ್ಲಯ್ಯಂತಾನ ಉಣಸು ತಾನ ಬಿಡಲಂತಾನ ತಿರಗಿ ತಿರಗಿ ಅವ ಬೇಜಾರ ಬಂದ ಮೇಲೆ ಶ್ರೀಶೈಲ ದಾರಿ ಅವ ಎಡದಾನ ಮಾಡೋ ಮಾಡು ಮಾಡೋನೆ ಶಿವ ಭಜನ ಏರ್ಯಾನ ಹಿಂದ ಕಮೂರ ಮಳ ಸರದಾನ ಕಮರಿಯ ಗೋಟ ಏರ್ಯಾನ ಹಿಂದ ಕಮೂರ ಮಳ ಸರದಾನ ಕಮರಿಯ ಗೋಟ ಏರ್ಯಾನ ಹಿಂದ ಕಮೂರ ಮಳ ಸರದಾನ ಕಮರಿಯ ಗೋಟ ಏರ್ಯಾನ ಹಿಂದ ಕಮೂರ ಮಳ ಸರದಾನ ಮಲ್ಲಯ್ಯ ಮಲ್ಲಯ್ಯನ್ನು ಚಿಡಿಯದರೊಳಗೆ ಮಲ್ಲಯ್ಯ ಮಲ್ಲಯ್ಯನ್ನು ಚಿಡಿಯದರೊಳಗೆ ಮಲ್ಲಯ್ಯ ಬಂದು ಕೈಯ ಹಿಡದಾರ ಮಾಡೋನೆ ಗುರು ಜನ ಮಾಡು ಮಾಡೋನೆ ಶಿವ ಭಜನ ಮಡಿದ ಸಿದ್ಧ ಅಂತಾರ ಎತ್ತಿಕೊಂಡು ಮೋತಾಡ್ಯಾನ ಮಡಿದ ಸಿದ್ಧ ಅಂತಾನ ಎತ್ತಿಕೊಂಡು ಮೋತಾಡ್ಯಾನ ಜಾತ ಮಡಿದ ಸಿದ್ಧ ಅಂತಾರ ಎತ್ತಿಕೊಂಡು ಮೋತಾಡ್ಯಾನ ಜಾತ ಮಡಿದ ಸಿದ್ಧ ಅಂತಾನ ಎತ್ತಿಕೊಂಡು ಮೋತಾಡ್ಯಾನ ಹೇಳಾರ್ದೆ ಅವ ನಮ್ಮ ಸರ ಬುದ್ಧಿ ಊಟಾನೆ ಮುಗದಾನ ಮಾಡೋನೆ ಗುರು ಜಾನ ಮಾಡು ಮಾಡೋನೆ ಶಿವ ಭಜನ ಭಕ್ತಿಯಲ್ಲಿ ಭಜನ ಮಾಡಿದರ ದೇವರ ನಮ ಬಲತಾನ ಮಾಡು ಮಾಡೋನೆ ಶಿವ ಜಾನ ಮಾಡು ಮಾಡೋನೆ ಗುರು ಭಜನ ಹೊಡಿಗೇರಿ ಊರ ಠೇಕಾಣ ಅಲ್ಲಿ ನೆನದಾರು ಚನ್ನ ಬಸವಣ್ಣ ಹೊಡಿಗೇರಿ ಊರ ಠೇಕಾಣ ವಡಗೇರಿ ಊರ ಠೇಕಾಣ ಅಲ್ಲಿ ನೆನದಾರು ಚನ್ನ ಬಸವಣ್ಣ ವಡಗೇರಿ ಊರ ಠೇಕಾಣ ಅಲ್ಲಿ ನೆನದಾರು ಚನ್ನ ಬಸವಣ್ಣ ತನ್ನೋಳು ತಾನು ತಿಳಿದ ಮ್ಯಾಲೆ ತನ್ನೋಳು ತಾನು ತಿಳಿದ ಮ್ಯಾಲೆ ನಿಲ್ಲಬೇಕು ದೇವರು ಯಾರಿಲ್ಲಣ್ಣ ಮಾಡೋನೆ ಗುರು ಜಾನ ಮಾಡು ಮಾಡೋನೆ ಶಿವ ಭಜನ ಇದೇ ಕಲಾವಿದರಿಂದ ಇನ್ನೊಂದು ಹಾಡು ಅಂತ ಶಕ್ತಿಯಪ್ಪ ಶರಣ ಬಸವಣ್ಣ ನೇನು ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು ಶರಣ ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು ಶರಣ ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು ಅಂತ ಶಕ್ತಿಯಪ್ಪ ಶರಣ ಬಸವಣ್ಣನೇನು ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು ಶರಣ ನಿಂತ ನೆಲವ ಕೈಲಾಸಕ್ಕೆ ಬೆಳಗತಿರವರು ಅಂತ ಶಕ್ತಿಯಪ್ಪ ಶರಣ ಬಸವಣ್ಣನೇನು ನಿಂತ ನೆಲವ ಕೈಲಾಸಕ್ಕೆ ಶರಣ ನಿಂತ ನೆಲವು ಕೈಲಾಸಕ್ಕೆ ಬೆಳಗತಿರವರು ಕಲ್ಯಾಣ ಮಾಡಿದಿ ಶರಣ ಕಲಬೊರೆ ಗೋರಲ್ಲಿ ಕಲ್ಲಿಲ್ಲಂತವರ ಮನದೊಳು ನಿಮ್ಮ ಹೆಸರ ಶರಣ ಕಲ್ಲಿಲ್ಲಂತವರ ಮನದೊಳು ನಿಮ್ಮ ಹೆಸರ ಕಲ್ಯಾಣ ಮಾಡಿದಿ ಶರಣ ಕಲಬೊರೆ ಗೋರಲ್ಲಿ ಕಲ್ಲಿಲ್ಲಂತವರ ಮನಗಳು ನಿಮ್ಮ ಹೆಸರ ಶರಣ ಕಲ್ಲಿಲ್ಲಂತವರ ಮನಗಳು ನಿಮ್ಮ ಹೆಸರ ರೋಗಿಗಳಿಗೆ ಕೊಡುತ್ತಾರ ಶರಣ ಕಾಯಿ ಒಡೆದು ಕೊಂಡಾಡುವರು ನಿಮ್ಮ ಭಕ್ತರ ಎಂತ ಶಕ್ತಿ ಅಪ್ಪ ಶರಣ ಬಸವಣ್ಣ ನೀವು ನಿಂತ ನೆಲವು ಕೈಲಾಸಾಗೆ ಬೆಳಗತ್ತಿರವರು ಶರಣ ನಿಂತ ನೆಲವು ಕೈಲಾಸಾಗೆ ಬೆಳಗತ್ತಿರವರು ಅಣ್ಣ ತಮರ ಮಾತಿಗಾಗಿ ಬಿಟ್ಟಿರುವ ಶರಣ ಹೊಟ್ಟೆ ದೂರ ಬೆಟ್ಟ ಬಂದು ಕುಂತಿರಿ ದೂರ ಶರಣ ಹೊಟ್ಟೆ ದೂರ ಬೆಟ್ಟ ಬಂದು ಕುಂತಿರಿ ದೂರ ಅಣ್ಣ ತಮರ ಮಾತಿಗಾಗಿ ಬಿಟ್ಟಿರುವ ಶರಣ ಹೊಟ್ಟೆ ದೂರ ಬೆಟ್ಟ ಬಂದು ಕುಂತಿರಿ ದೂರ ಶರಣ ಹೊಟ್ಟೆ ದೂರ ಬೆಟ್ಟ ಬಂದು ಶರಣ ಭಕ್ತಿಲಿಂದೆ ಬರುತ್ತಾರೋ ನಿತ್ಯ ಸಾಧುರ ಎಂತ ಶಕ್ತಿ ಅಪ್ಪ ಶರಣ ಬಸವಣ್ಣ ನೀವು ನಿಂತ ನೆಲವು ಕೈಲಾಸಾಗೆ ಬೆಳಗತ್ತಿರವರು ಶರಣ ನಿಂತ ನೆಲವು ಕೈಲಾಸಾಗೆ ಬೆಳಗತ್ತಿರವರು ವರ್ಷಕ್ಕೊಮ್ಮ ಜಾತ್ರೆ ನಡೆಯುವುದು ಜೋರ ಶರಣ ಲೆಕ್ಕವಿಲ್ಲದೆ ನರಿವುತ್ತಾರೋ ನಿತ್ಯ ಸಾಧುರ ಶರಣ ಲೆಕ್ಕವಿಲ್ಲದೆ ನರಿವುತ್ತಾರೋ ನಿತ್ಯ ಸಾಧುರ ವರ್ಷಕ್ಕೊಮ್ಮ ಜಾತ್ರೆ ನಡೆಯುವುದೋ ಭವ ಜೋರ ಶರಣ ಲೆಕ್ಕವಿಲ್ಲದೆ ನರಿವುತ್ತಾರೋ ನಿತ್ಯ ಸಾಧುರ ಶರಣ ಲೆಕ್ಕ ಇಲ್ಲದೆ ನರಿವುತ್ತಾರೋ ಎಂತ ಶಕ್ತಿ ಅಪ್ಪ ಶರಣ ಬಸವಣ್ಣ ನೀವು ನಿಂತ ನೆಲವು ಕೈಲಾಸಾಗೆ ಬೆಳಗತ್ತಿರವರು ಶರಣ ನಿಂತ ನೆಲವು ಕೈಲಾಸಾಗೆ ಬೆಳಗುತ್ತಿರವರು ಎಂತ ಶಕ್ತಿ ಅಪ್ಪ ಶರಣ ಬಸವಣ್ಣ ನೀನು ನಿಂತ ನೆಲವ ಕೈಲಾಸಾಗೆ ಬೆಳಗತ್ತಿರವರು ಶರಣ ನಿಂತ ನೆಲವ ಕೈಲಾಸಾಗೆ ಬೆಳಗತ್ತಿರವರು ಎಂತ ಶಕ್ತಿ ಅಪ್ಪ ಶರಣ ಬಸವಣ್ಣ ನೀನು ನಿಂತ ನೆಲವ ಕೈಲಾಸಾಗೆ ಬೆಳಗತ್ತಿರವರು ಶರಣ ನಿಂತ ನೆಲವ ಕೈಲಾಸಾಗೆ ಶ್ರೀಮಂತ್ ಎಲ್ ಕಾಂಬಳೆ ಹಾಗೂ ಸಂಗಡಿಗರಿಂದ ಇದುವರೆಗೆ ಭಜನೆ ಪದಗಳು ಬಿತ್ತರವಾದವು. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಇದೇ ಜೂನ್ 1, 2022 ಬೆಳಗ್ಗೆ 10:30 11:30 ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ವಿಷಯ ತಂಬಾಕು ಬಿಡಿ ಪರಿಸರ ರಕ್ಷಿಸಿ. ಭಾಗವಹಿಸುತ್ತಾರೆ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಜನರಲ್ ಸರ್ಜನ್, ಯುನೈಟೆಡ್ ಆಸ್ಪತ್ರೆ, ಕಲಬುರಗಿ. ಜೊತೆ ಜೊತೆಯಲಿ ವಿಶ್ವ ತಂಬಾಕು ವಿರೋಧಿ ಜಾಗೃತಿ ಅಂಗವಾಗಿ ತಂಬಾಕು ಸೇವನೆಯಿಂದ ದೈಹಿಕ ಮತ್ತು ಮಾನಸಿಕ ದುಷ್ಪರಿಣಾಮಗಳ ಬಗ್ಗೆ ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು